ಇವತ್ತು ನಾವು ದೇಶ ಕಟ್ಟಬೇಕು ಅಂತಂದರೆ, ಹಳ್ಳಿಗಳನ್ನು ಕಟ್ಟಬೇಕು ಅಂತಂದರೆ ಹಳ್ಳಿಯಲ್ಲಿ ಕೂತ್ಕೊಳ್ಳುವ ಕಾರ್ಯಕರ್ತರು ಬೇಕು. ಅಂಥದ್ದೊಂದು ಪಡೆ ಸಿದ್ಧ ಆಗಲೇಬೇಕು, ಮತ್ತು ಜನರನ್ನು ಒಳಗೊಂಡಂಥ ಕಾರ್ಯಕ್ರಮ ಆಗಬೇಕು. ಸುಮ್ಮನೆ ಎಳವಾಯಿಸ್ಕೊಡುವ ಕಾರ್ಯಕ್ರಮ ಎಲ್ಲಿಗೂ ಹೋಗೋದಿಲ್ಲ, ಮತ್ತು ಸಾಧ್ಯತೆ ಇರಬೇಕು. ಹೌದು, ಸಾಧ್ಯತೆ ಇರ ಅದು ಸಾಧ್ಯತೆ ಯಾವಾಗ ಆಗ್ತದೆ ಅಂತಂದರೆ ಜನರನ್ನು ಒಳಗೊಂಡು ನಾವು ವಿಚಾರ ಮಾಡಲಿಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅದು ಪ್ರಾಕ್ಟಿಕಲಿ ತುಂಬ ಜಾಣರಿದ್ದಾರೆ. ಜನರು ಹಳ್ಳಿಯವರಿಗೆ ಗೊತ್ತಿಲ್ಲ ಅಂತೆಲ್ಲ ನೀವು, ಅವರು ಹಳ್ಳಿಯಲ್ಲಿ ಶತಮಾನಗಳಿಂದ ಕೃಷಿ ಮಾಡ್ಕೊಂಡು ಬಂದು ಅಲ್ಲಿ ಬದುಕಿದವರು ಅವರು. ಹಾಗಾಗಿ ಹಳ್ಳಿ ಬಿಟ್ಟು ಎಲ್ಲೋ ಬಂದ್ಕೊಂಡು ಓದ್ಕೊಂಡು ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ ನೀವು ತಿಳ್ಕೊಳ್ರಿ ಅಂತ ಹೇಳಿದರೆ ಅವರಿಗೆ ಗೊತ್ತಿದೆ ಅಲ್ಲಿ ಯಾವುದು ನಡೀತದೆ ಯಾವುದು ನಡೆಯೋದಿಲ್ಲ ಅಂತ. ಅವರಿಗೆ ಮಾಡಬೇಕಾಗಿರೋದು ಫೆಸಿಲಿಟೇಷನ್ ಅಂತಂದರೆ ನಾವು ಅವರಿಗೆ ಹೇಳಬೇಕು ಇಂತಿಂಥದ್ದು ಅವೈಲೇಬಲ್ ಇದೆ, ಲಭ್ಯ ಇದೆ, ಇದನ್ನು ಪ್ರಯತ್ನ ಪಡಿ, ಇದನ್ನು ಪ್ರಯತ್ನ ಪಡಿ. ಉದಾಹರಣೆ ಹೇಳ್ತೀನಿ, ಗಿಡ ನೆಡಿ ಅಂತಂದರೆ ಯಾರು ಗಿಡ ನೆಡ್ತಾರೆ? ಹೊಲದಾಗ ಇರೋ ಹೊಲದಲ್ಲಿ ಇರೋ ಗಿಡ ಕಡಿತಾರೆ. ನಾವು 20 ಲಕ್ಷ ಗಿಡ ನೆಡ್ಲಿಕ್ಕೆ ಸಾಧ್ಯ ಆಯಿತು ನಮಗೆ. ಯಾಕೆ ಅಂತಂದರೆ ಅಗೆ ಹಬ್ಬ ಆಯಿತು. ಅಗೆ ಹಬ್ಬ ಓನ್ಲಿ ಪಬ್ಲಿಕ್ ಮುಖ, ಅದಕ್ಕೆ ಪ್ರತಿಯೊಬ್ಬ ರೈತರು ತಮ್ಮ ತಮ್ಮ ಹೊಲದಲ್ಲಿ ಒಂದೊಂದು ಎಕರೆಯಲ್ಲಿ 300-500 ಗಿಡ ನೆಟ್ಕೊಂಡ್ರು. ಹೇಗೆ ಸಾಧ್ಯ ಆಯಿತು? ಒಂದೂ ಗಿಡವನ್ನು ಜೀವಮಾನದಲ್ಲಿ ನೆಟ್ಕೊಳ್ಳದೆ ಹೋದು. ಜನ ಸಂಘಟನೆ ಮಾಡಿದ್ವಿ, ಜನರನ್ನು ಸೇರಿಸಿ ಅದರ ಬಗ್ಗೆ ಚರ್ಚೆ ಮಾಡಿಸಿದ್ವಿ, ಯಾರು ಬೆಳೆದಿದ್ದಾರೋ ನೆಟ್ಟಿದ್ದಾರೋ ಅವರಿಗೆ ತೋರಿಸ್ಕೊಂಡು ಬಂದ್ವಿ, ನೋಡ್ರಿ ಇದೆಲ್ಲ ಸಾಧ್ಯತೆ ಇದೆ ಅಂತ. ಅಲ್ಲಿಗೂ ಮೊದಲು ನಿಮಗೆ ಯಾವ ಗಿಡ ನೆಡ್ತೀರಿ ಅಂತ ಕೇಳಿದ್ರೆ, ಸರ್ ನೀಲಗಿರಿ ಕೊಡ್ರಿ, ತೇಗ ಕೊಡ್ರಿ ಅಂತಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತದೆ. ಆವಾಗ ನಾವೇನು ಮಾಡಿದ್ವಿ, ಆಯಿತು ನೀಲಗಿರಿ ತೇಗ ನೆಡೋಣ, ಅದ್ರ ಜೊತೆಗೆ ಇವು ಸ್ವಲ್ಪ ಟ್ರೈ ಮಾಡಿರಿ, ಮೇವಿಗೆ ಇದನ್ನ ಹಚ್ಚಿರಿ, ಗೊಬ್ಬರಕ್ಕೆ ಬೇಕಾಗಿದ್ದನ್ನೆಲ್ಲ ನೆಡ್ರಿ, ನಿಮಗೆ ಬೇಕಾದ ಇಷ್ಟ ಆಗಲಿಲ್ಲ ಅಂದರೆ ಒಂದು 6 ವರ್ಷ ಕಡ್ದು ಹಾಕಿರಿ, ನೀವು ನೆಟ್ಟರೆ ನಿಮ್ಗೆ ಕಡಿ ಹಾಕಿ ಬರ್ತದೆ, ಅದನ್ನ ನೆಟ್ಟು ನೋಡ್ರಿ ನೀವು, ನಿಮ್ಗೆ ಗೊತ್ತಿಲ್ಲ ಅದು ಅಂತ. ಹಾಗೆ ಹಲವಾರು ರೀತಿಯ ಗಿಡಗಳನ್ನು ನಾವು ನೆಡೆಸಿದ್ವಿ. 20 ಲಕ್ಷ ಈಗ 10 ಲಕ್ಷ ಮೇಲೆ ಗಿಡಗಳು ಕೃಷಿಯ ಭಾಗವಾಗಿ ಬದುಕಿದ್ದಾವೆ. ಹಾಗಾಗಿ ಹೇಳೋದು ಅದೆಲ್ಲ ಮಾಡಬೇಕು ಅಂತಂದರೆ ಜನರ ಜೊತೆ. ಆಮೇಲೆ ಅದೇ ರೈತರು ಹೇಳ್ತಾರೆ, ಮಲ್ಲಪ್ಪ ಹಕ್ಕಲದಂತ ಅವ್ರ ಹತ್ರ ಮಾತಾಡ್ತಾ ಇದ್ದ ಕೇಳ್ತಿದ್ದೆ, ಏನು ರೀ ಈಗ ಮತ್ತೆ ಇಷ್ಟೆಲ್ಲ ಗಿಡ ನೆಟ್ಟಿದ್ದೀರಿ, ನಿಮಗೆ ಏನು ಹಣ ಏನು ಬರ್ತದೆ ಅಂತ ಕೇಳಿದೆ. ಸರ್ ಹಣದ ರೂಪದಲ್ಲಿ ಬರುವುದಿಲ್ಲ ಅದು, ನಾನು ಗೊಬ್ಬರ ತಗೊಳ್ಳೋದು ಹೊರಗಡೆಯಿಂದ ಗೊಬ್ಬರ ತರೋದು ನಿಲ್ಲಿಸಿದ್ದೀನಿ, ನನಗೆ ಬೇಕಾಗಿಲ್ಲ ಈಗ, ನನಗೆ ಅದು ಉಳಿತಾಯ ಅಲ್ವಾ, ಮತ್ತು ಈ ತೇಗ ನೀಲಗಿರಿ ಇವೆಲ್ಲ ನನಗೆ 15-20 ವರ್ಷ ಆದಮೇಲೆ ಆದಾಯ ಬರ್ತಿತ್ತು, ಇವೆಲ್ಲ ಉಳಿದವೆಲ್ಲ ಮೇವು ಸಿಗ್ತದೆ, ಗೊಬ್ಬರ ಮಾಡಲಿಕ್ಕೆ ಸೊಪ್ಪು ಸಿಗ್ತದೆ, ನನಗೆ ಪ್ರತಿದಿನವೂ ಆದಾಯ ನನಗೆ ಗೊತ್ತಾಗ್ತಾ ಇದೆ ಈಗ ಅಂತ ಹೇಳ್ತಿದ್ರು. ಈ ಥರದ ಪ್ರಯೋಗಗಳಾಗಬೇಕು ಅಂತಂದರೆ ಜನರು ಭಾಗವಹಿಸಬೇಕಾಗ್ತದೆ. ಇಲ್ಲಾಂದ್ರೆ ನಾವೇನು ಹೇಳ್ತೀವಿ, ನೀವು ಸುಬಾಬುಲ್ ನೆಡ್ರಿ, ನೀವು ಹೊಂಗೆ ನೆಡ್ರಿ ಅಂತ ನೆಡುವುದಿಲ್ಲ ಅವರು. ಆವಾಗ ಏನು ಮೂರ್ಖರಿದ್ದಾರೆ ಈ ರೈತರು, ನಾನು ಹೇಳಿದ ಮಾತು ಕೇಳಲೇ ಇಲ್ಲ, ನಾನು ಕೆಲಸ ಮಾಡಿ ನಿಮ್ಮ. ಹಾಗೆ ಬಹಳ ವಿಜ್ಞಾನಿಗಳು, ಬಹಳ ಅಭಿವೃದ್ಧಿ ಕಾರ್ಯಕರ್ತರು ಹೀಗೆ ಹೇಳ್ತಾ ಬದುಕಿ. ಹಾಗಾಗಿ ಒಳ್ಳೆಯದು ಡಾಕ್ಟರ್ ಪ್ರಕಾಶ್ ಭಟ್ ಅವರೇ ನಮ್ಮ ಸ್ಟುಡಿಯೋಗೆ ಬಂದು ಕೃಷಿ ಮೂಲದಿಂದ ಇಲ್ಲಿ ತನಕ ಆದಂಥ ಅನೇಕ ಪಲ್ಲಟಗಳು, ಬದಲಾವಣೆಗಳು, ನಿಸರ್ಗ ಹೇಗೆ ನಮ್ಮ ಜೊತೆ ಈಗ ಸ್ಪಂದಿಸ್ತಾ ಇದೆ, ಸಿಟ್ಟಿಗೆ ಹೇಳ್ತಾ ಇದೆ, ಈ ಎಲ್ಲ ವಿಚಾರಗಳನ್ನ ಹೇಳಿದರೆ ಮತ್ತೆ ಮುಂದೆ ಕೃಷಿ ಯಾವ ರೀತಿ ಇರಬೇಕು ಅದಕ್ಕೊಂದು ಸ್ಥೂಲವಾಗಿ ಮುನ್ನೋಟವನ್ನು ಕೂಡ ಕೊಟ್ರಿ. ನಿಮ್ಮ ಅನುಭವದ ಈ ಒಂದು ಜರ್ನಿಯೊಳಗೆ ಏನೆಲ್ಲ ತಿಳ್ಕೊಂಡಿದ್ದೀರಿ ಹೇಳಿ, ಈಗ ಇಷ್ಟು ಬಂದು ನಮ್ಮ ರೈತರ ಕಿವಿಗೆ ಇಷ್ಟೆಲ್ಲ ವಿಷಯವನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಕುರಿತು ಡಾಕ್ಟರ್ ಪ್ರಕಾಶ್ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಎಚ್ ಬಿ ರಾಮಡಿಗಿ. ಈಗ ಮುಧೋಳ ತಾಲೂಕು ರನ್ನ ಬೆಳಗಲಿಯ ಲಕ್ಕಪ್ಪ ಹರೋಗಿರಿ ಹಾಗೂ ಮೇಳದವರಿಂದ ಡೊಳ್ಳಿನ ಪದ. ಹಾಕೋ ನ್ಯಾಯ ಹೇಳುವ ಕಚೇರಿ ಕೋಟೆ ಎಲ್ಲಿರತ್ತೆ.